ರೈತ ಬಾಂಧವರೇ, ಶರಣ ಶರಣಾರ್ಥಿಗಳು, ಪ್ರತಿ ದಿನದಂತೆ ಇಂದು ಕೂಡ ನಾವು ಒಬ್ಬ ರೈತರನ್ನ ಪರಿಚಯಿಸ್ತಾ ಇದೀವಿ. ಇವತ್ತಿನ ದಿವಸ ನಾವು ಗುರಪ್ಪಗೌಡ ದೊಡ್ಡಪ್ಪಗೌಡ ಬಿರಾದಾರ್, ಇವರು ಸಿಂದಗಿ ತಾಲೂಕಿನ ಚಿಕ್ಕರುಗಿ ಗ್ರಾಮದವರು. ಇವರ ಒಂದು 25 ಎಕರೆ ಜಮೀನಿದೆ. ಅದರಲ್ಲಿ ಒಂದು 12 ಎಕರೆ ಜಮೀನಿನಲ್ಲಿ ನಾವು ಇವತ್ತ ಅವರ ಒಂದು ಸಂದರ್ಶನ ತಗೊಳಕ್ ಬಂದಿದೀವಿ. ಅವರು ಏನ್ ಹೇಳ್ತಾರ ಮತ್ತು ಅವ್ರ ಪ್ರಮುಖ ಬೆಳೆ ಏನು, ಅವ್ರ ಕೃಷಿ ಒಂದು ಅನುಭವ ಏನೇನದ ಕೇಳ್ಕೊಳ್ಳೋಣ ಅಂತ. ನಮಸ್ಕಾರ ಗುರಪ್ಪಗೌಡ ದೊಡ್ಡಪ್ಪಗೌಡ ಬಿರಾದಾರ್ ಅವರೇ. ನಮಸ್ಕಾರ ಗುರಪ್ಪಗೌಡ ಅವ್ರೆ. ತಾವು ಈಗ ಒಕ್ಕಲ್ತನ ಮಾಡ್ತಿರ್ತೀರಿ, ಎಷ್ಟು ವರ್ಷ ಆಯ್ತು ನೀವು ಮಾಡ್ಲಿಕ್ಕೆ? ನಾವು 15 ವರ್ಷ. ಈಗ ತಮ್ಮ ಶಿಕ್ಷಣ ಎಲ್ಲಿವರೆಗೆ ಆಗ್ಯದ್ರಿ? 10th. ಮುಂದೆ ಯಾಕೆ ಕಲೀಲಿಲ್ಲರಿ ತಾವು? ನಾವು ಏನು ಶಾಲೆ ಅಲ್ಲಿಗೆ ಬಿಟ್ಟೇವ್ರಿ, ಬಿಟ್ಟು ಒಕ್ಕಲ್ತನಕ್ಕೆ ಮಾಡಲಿ. ಗುರಪ್ಪಗೌಡ್ರೆ, ಹಿಂದಕ್ಕೆ ತಮ್ಮಲ್ಲಿ ತಮ್ಮ ಹೆಸರಿನ ಗುರಪ್ಪಗೌಡ್ರು ಅಂತ ಸ್ವಾತಂತ್ರ್ಯ ಯೋಧರು ಇದ್ರು, ಹೌದಾ? ಹ್ಞೂ, ಅವ್ರು ನಮ್ಮ ಅತ್ತೆಯವರು ಇದ್ರಿ, ಸ್ವಾತಂತ್ರ್ಯ ಯೋಧರು. ಅವರಿಂದ ತಮಗ ಏನು ಬಳುವಳಿಯಾಗಿ ಏನಾದ್ರೆ ಗುಣ, ಸ್ವತಂತ್ರದ್ದು ಅಂದ್ರೆ ಸಮಾಜಕ್ಕಾಗಿ ಹೋರಾಡುವಂತ ಗುಣ, ಅದು ತಮ್ಮಲ್ಲಿನು ಕೂಡ ಏನಾದ್ರು ಇದನ್ನ? ಹ್ಞೂ ಸರ್, ಅದೇನು ಬಂದ್ರೆ ನಮಗೂ, ನಾವು ಆದ್ರೂ ತಿರುಗೇಡೆ ಈ ಕೆನಲ್ ಬಗ್ಗೆ ಏನು, ಇದ್ರ ಬಗ್ಗೆ ಏನು, ಸಾಕಷ್ಟು ಯಾರು ಬಿಟ್ರು ತಿರುಗೇಡೆ. ಈಗಾದ್ರೂ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ತಾವು ಕೂಡ ಇವತ್ತಿನ ಒಂದು ಸಮಾಜದೊಳಗ ಹೋರಾಟ ಮಾಡ್ತಾ ಇದ್ದೀರಿ? ಹಾ, ಹೋರಾಟ ಮಾಡ್ತಾ ಇದ್ದ. ಗುರಪ್ಪಗೌಡ್ರೆ, ಈಗ ಒಕ್ಕಲ್ತನದೊಳಗ ತಾವು 15 ವರ್ಷ ಆಯ್ತು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ತಾವು ಏನು ಈಗ ತೋಟ ಮಾಡಿದಿರಿ, ಈ ತೋಟ ಒಂದ್ ಈ ರೂಪಕ್ಕೆ ಬರ್ಬೇಕಾದ್ರೆ ಎಷ್ಟು ವರ್ಷದಿಂದ ತಾವು ಈ ತೋಟದಲ್ಲಿ ಶ್ರಮ ಪಟ್ಟಿರಿ? 6 ವರ್ಷ ಆಯ್ತು ಈ ತೋಟದಲ್ಲಿ ಶ್ರಮ ಪಟ್ಟು. ಮೊದಲ ಮೇಲಾಟಿತ್ರಿ, ನೀರ್ ಇದ್ದಿಲ್ಲ. 6 ವರ್ಷ ಆಯ್ತು ಬಾಯಿ ಹೊಡೆದು ನೀರ್ ಮಾಡದೊಳಕ ತೋಟ ಆಗಿದೆ. ಮತ್ತೆ 6 ವರ್ಷ ಹಿಂದೆ ಯಾಕೆ ಆತರ ಇತ್ತು, ಈಗ ನಂತರ ಈ ತರ ಯಾಕೆ ಬಂತು, ಆ ಬಗ್ಗೆ ಮಾಹಿತಿ ಕೊಡ್ರಲ್ಲ? ಅವಾಗ ಮುಂಚಿತವಾಗಿ ನಾವು ಸಣ್ಣವರಿದ್ದೇವ್ರಿ, ನಮ್ಮ ಮುತ್ತೆಯವರು ತಿರುಗಿದ್ರು, ನಮ್ಮ ಅಪ್ಪರದು ಇದ್ರು, ಅವ್ರು ಏನು ಮಾಡಿಲ್ಲ. ನಿಮ್ಮ ಒಂದು ಸಾಮರ್ಥ್ಯದ ಮೇಲೆ ಇತ್ತಿತ್ತಲಾಗಿ 6 ವರ್ಷದ ನಂತರ ತೋಟ ಮಾಡ್ತಾ ಬಂದ್ರಿ. ಈ ತೋಟ ಮಾಡ್ತಾ ಇದೀನಿ ಅಂತಂದ್ರಲ್ಲ, ನಾವು ಪ್ರಮುಖವಾದ ಯಾವ್ಯಾವ ಬೆಳೆ ಬೆಳೀತಾ ಇದ್ರಿ ಹೇಳ್ರಿ? ನಾವು ಮೆಣಸಿನ ಗಿಡ ನೇಸದ್ದು, ಆದ್ರ ಕಬ್ ಮಾಡೇವಿ, ಈಗ ಮಾಡೇವಿ. 3 ವರ್ಷ ಆಯ್ತು ಕಬ್ಬಿನ ದಿನ ಬಾಳದ ಬಾಳ ಎಲ್ಲ ಜನ ಹೇಳ್ತು ಹೇಳದ್ ಬಳಕ 10 ಎಕರೆ ಕಬ್ ಹಚ್ಚದೇವಿ. ಸುರುವಿನ ವರ್ಷ ಏನು ಫ್ಯಾಕ್ಟರಿ ಜಗಳಾಡಿ ಜಗಳಾಡಿ ಫ್ಯಾಕ್ಟ್ರಿ ಕಳಿಸಿದೀವಿ. 10% ಕಡೆಯವರಿಗೆ ಕೊಟ್ಟು, ಅವ್ರಿಗೆ ಇದ್ರಿರಲಿ ಅಂದು ಕಡೆಯವ್ರಿಗೆ ಹಿಡ್ಕೊಂಡು ಬಂದು 10 ಕಬ್ಬಿನ ಬಿಲ್ನಾಗ 10 ಬಿಲ್ ಅವರಿಗೆ ಕೊಟ್ಟು ಕಡಿಸಿ ಕಡಿಸಿದ ಬಳಕ ಮುಂದೆ ಗೌರ್ಮೆಂಟ್ ಬಿಲ್ ಹಾಕಬೇಕಾ, 3 ತಿಂಗಳ ದಿನ ಹೋಯ್ತು. ಏನು ನಾವು ಕಡಿಸಿದ 3 ತಿಂಗಳ ತನ ನಮ್ಗೇನು 1 ರೂಪಾಯಿನೂ ಇಲ್ಲ. ಆ ವರ್ಷ ಹೆಂಗೋ ಆಯ್ತು, ಹೋದರ್ಸ ಮತ್ತೆ ಒಂದು 5 ಎಕರೆ ಹೆಚ್ಚಿಗೆ ಮಾಡಿದೆ, ಇರ್ಲಿ ಕಬ್ಬನೇ ಲಾಭ ಆದತ್ತೆ. ಹೋದರ್ಶನ ಕಾಲ ಕಬ್ಬೇ ಕಡಿಲಿಲ್ಲ, ಕಡಿಲಾರ್ದಕ್ ಸ್ವಂತ ನಾವು ಕಡಿದು ಹೈರಾಣಾಗಿ ಫ್ಯಾಕ್ಟ್ರಿ ಕಳಿಸಿ, ಅವು ಇನ್ನತನೂ ಬಿಲ್ ಇಲ್ಲ. ಈಗಾಗಲೇ 6 ತಿಂಗಳ ಆಗಿ ಹೋಯ್ತು ಕಬ್ಬು ಕಡಿದು, ಹೊಳ್ಳಿ ಕಬ್ಬು ಕಡ್ಲಿಕ್ ಬಂದಾವ, ಆದ್ರೂ ನಮ್ಗೇನು ಕೈಗೆ 1 ರೂಪಾಯಿನೂ ಬಂದಿಲ್ಲ. ಆ ಕಬ್ಬಿನ ಲಾಭೂ ಇಲ್ಲ, ಸುಮ್ಕ ಯಾಕರೆ ಕಬ್ಬು ಹಚ್ಚೇವಿ, ಇನ್ನ ಅಟ್ರಾಗಿದ್ರೆ ಏನ್ರ ಉಳ್ಳಾಗ್ತಿಲ್ಲ, ಗೋಧಿ ಮೆಕ್ಕೆಜೋಳ ಏನೋ ಒಂದು ಮಾಡ್ಕೊಂಡ್ರೆ ಬದುಕ್ತಿದ್ದೇವೆ. ಈ ಕಬ್ಬಿನ ಲಾಭ ಲಾಭ ಎಲ್ಲಾ ಜನ ಹೇಳ್ತು, ಆದ್ರೂ ಹಚ್ಚೇವಿ ಗೌರ್ಮೆಂಟ್ದವ್ರಿಗೆ ಕೊಟ್ಟಂಗಿದೆ, ಅದರದಿಂದ ಏನ್ ನಮ್ಗೇನು 1 ರೂಪಾಯಿ ಲಾಭ ಇಲ್ಲ. ಈಗ ಕಬ್ಬಿನ ಜೊತೆಗೆ ಯಾವ್ಯಾವ ಬೆಳೆ ಬೆಳಿತಿರ್ತಾವ? ನಾವು ಮೆಣಸಿನ ಗಿಡ, ಉಳ್ಳಾಗಡ್ಡಿ, ಮತ್ತ ನುಗ್ಗಿ ಗಿಡ, ನಿಂಬಿ ಗಿಡ, ತೊಗರಿ, ಹತ್ತಿ, ಇವು ಮಾಡಿ ಎಲ್ಲಾ ತರದ ಒಂದು ಸಮಗ್ರ ಕೃಷಿ ತಮ್ದು. ಇದ್ರ ಜೊತೆಗೆ ದನಕರುಗಳು ಕೂಡ ಸಾಕಿದ್ರೆ ಹೆಂಗ? ಹಾ, ದನಕರ ಸಾಕಿದ್ವಿ. ಈ ಕಬ್ಬು ಮಾಡದ ಬಳಕ ಆದಷ್ಟು ಇನ್ನ 4 ದನ ಹೆಚ್ಚಿಗೆ ಮಾಡೇವಿ. 2 ಎತ್ತವ, 2 ಹೊರ್ಗೊಳವ, 2 ಆಕಳುಗಳವ, ಅಷ್ಟು ದನಕರ ಅವ ನಮ್ಮಲ್ಲಿನು. ಈಗ ಕಬ್ಬು 15 ಎಕರೆ ಹಚ್ಚಿದೀನಿ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಹತ್ತಿ ಅದು ಇನ್ನೆಷ್ಟು ಎಕರೆ ಜಮೀನ್ದೊಳಗ ತಾವು ಮಾಡ್ತೀರಿ? ಮತ್ತು ನಿಂಬಿ ಗಿಡ ಎಷ್ಟು ಎಕರೆ ಜಮೀನ್ದೊಳಗ ಬೆಳಿತೀರಿ? ನಿಂಬಿ ಗಿಡ 3 ಎಕರೆ ಅದ್ರಿ. ಕಬ್ಬು ಹತ್ತಿ ಏನು 2 ಎಕರೆ 3 ಎಕರೆ ವರ್ಷ ಅಷ್ಟೇ ಮಾಡ್ತೀವಿ, ವರ್ಷ 2 ಎಕರೆ ಮೆಣಸಿನ ಗಿಡ. ಇದೀಗ ತಮ್ಮ ತೋಟ ನೋಡುವಾಗ ನಿಂಬಿ ಗಿಡದಲ್ಲಿ ಮಧ್ಯದಲ್ಲಿ ತಾವು ನುಗ್ಗೆ ಬೆಳೆ ಅಂತರ್ ಬೇಸಾಯ ಬೆಳಿತಾ ಇದ್ದೀರಿ, ಇದು ಯಾವ ಉದ್ದೇಶಕ್ಕೆ ನುಗ್ಗೆ ಗಿಡ ಹಚ್ಚಿದ್ರಿ ತಾವು? ನಿಂಬಿ ಗಿಡ ಹಚ್ಚೇವಿ, ಅದ್ರಾಗ ಏನೋ ಯೋಜನೆ ಬೆಳೆ ಮಾಡ್ಬೇಕಂದ್ರ ಗಳೆ ಹೊಡ್ಲಿಕ್ಕೆ ಮಾಡಕ ಬರಲ್ಲ, ಅವು ಅದಟ್ ಹೊಲನು ಹುಲ್ಲು ಹತ್ತಿ ಮಾಡಿ ಗಬಾಡ ಆತಾವ ಡ್ರಿಪ್ ಮ್ಯಾಲ. ಇನ್ನೇನು ನಿಂಬಿ ಗಿಡದಾಗ ನುಗ್ಗಿ ಗಿಡ ಹಚ್ಚದ್ರ ನಿಂಬಿಕಾಯಿ ಬರಲಿತ್ತನೂ ವರ್ಷ ಏನು ಇಲ್ಲಂದ್ರ 1 ಲಕ್ಷ ರೂಪಾಯಿ ನುಗ್ಗಿ ಗಿಡದು ಇನ್ಕಮ್ ಅದ. 5 ವರ್ಷ ಮಟ್ಟ ಇನ್ಕಮ್ ಅದ ಯಾವ್ದು ನುಗ್ಗಿ ಗಿಡದು. ಅಲ್ಲಿ ಮಟ್ಟ ಕಾಯ್ದೇವಿ, ಈಗಾಗಲೇ ಮಾಡ್ಕೋತ ಹೊಂಟೇವ್ರಿ. ಇದೇರಿ ಅಂದ್ರ ನಿಂಬೆಕಾಯಿ ಶುರು ಆಗುವವರೆಗೂ ತಾವು ನುಗ್ಗಿದು ಒಂದು ಲಾಭ ಪಡ್ಕೊಂಡ್ರಿ. ಮತ್ತೆ ಈಗ ತಮ್ಮ ಪ್ರಮುಖ ಬೆಳೆ ಮೆಣಸಿನ ಗಿಡ ಅಂತ ಹೇಳಿದ್ರಿ, ಈ ಮೆಣಸಿನ ಅಗಿ ಅದು ತಾವು ಏನ್ ಖರೀದಿ ತರ್ತೀರಾ ಅಥವಾ ತಾವೇ ತಯಾರು ಮಾಡ್ತೀರಾ? ಮೆಣಸಿನಾಗಿ ನಾವು ಸ್ವಂತ ಇಲ್ಲೇ ಬೀಜ ಹಾಕಿ ಹಾಗೆ ಹೊಲ ತಯಾರು ಮಾಡಿ. ಅದಕ್ಕೆ ಹೆಂಗ್ ಮಾಡ್ತೀರಿ ಒಂದ್ ಸ್ವಲ್ಪ ವಿವರವಾಗಿ ನಮ್ಮ ರೈತರಿಗೆ ತಿಳಿಸಿಕೊಡ್ರಲ್ಲ? ಸಸಿ ಯಾವ ರೀತಿ ತಯಾರು ಮಾಡಬೇಕು, ಮಡಿ ಯಾವ ತರ ತಯಾರು ಮಾಡಬೇಕು, ಸಮಗ್ರವಾಗಿ ಅದ್ರ ಬಗ್ಗೆ ತಿಳಿಸಿಕೊಡ್ರಿ. ಮಡಿ ಕಂಪಲ್ಸರಿ ಎಲ್ಲಾ ಕೂಡ ಒಂದ್ ಮಾರ್ ಇರಬೇಕು, ಅದಕ್ಕೆ ಬೋದ್ ಇರಬೇಕು ಎಡಕ ಬಲಕ. ಆ ಬೋದಿನ ಮೇಲೆ ನೀರ್ ಹೊಡಿಬೇಕು, ಆ ಒಂದು ಜಾರಿ ತಗೊಂಡ್ ಹೊಡಿಬೇಕು, ನೀರ್ ಬಿಡಪ್ಲೆ ಇರ್ಲಿ ಬೆಳಿಗ್ಗೆ. ಅದು ಬೀಜ ಊರ್ಬೇಕಾದ್ರ 1/2 ಇಂಚ್ ಅಷ್ಟೇ ಗುಮ್ಮಿಡ್ಬೇಕು ಭೂಮಿಯಲ್ಲಿ. ಅದು ಅದಕ್ಕ ಗುಮ್ಮಿಟ್ರೆ ಬೀಜ ನಾಟಲ್ಲ. ಮೆಣಸಿನ ಬೀಜ ಅರ್ಧ ಇಂಚ್ ಇಟ್ಟು ಬಳಕ. ಅದಕ್ಕ ಭೂಮಿಗೆ ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡಬಾರ್ದು. ಮೆಗ್ನೇಶಿಯಮ್, ಬೋರಾನ, ಜಿಂಕ್ ಇವು ಮೂರು ತರ ಹಾಕಿ ವ್ಯವಸ್ಥೆ ಮಾಡಿದ್ರೆ ಮೆಣಸಿನ ಗಿಡ ಅಗಿ ಸೂಪರ್ ಆಗಿ ಬರ್ತದೆ. ಈಗ ನಮ್ಮ ಒಂದು ಪ್ರದೇಶಕ್ಕೆ ಯಾವ ಮೆಣಸಿನ ತಳಿ ಒಂದು ಸೂಕ್ತ ನಿಮಗನಿಸ್ಯದ? ಎಂಡೋಪಾಯು ನಮ್ಗ ಈ ಭೂಮಿಗಿನೂ ಆಯ್ತು ಕಾಟ ಇಳುವರಿ. ಈ ಉಳಿದಿದ್ದ ಬೆಳೆ ಏನ್ ಮಾಡ್ತಾವ ಹೆಚ್ಚಕಮ್ಮ ಅಂದ್ರೆ 30 ಕ್ವಿಂಟಲ್ ಆಗಲ್ಲ. ಇದು ಎಕರೆಕ್ ಕಂಪಲ್ಸರಿ 40 ಕ್ವಿಂಟಲ್ ಆತಾವ. ಆಯ್ತು ಎಷ್ಟೇ ಅಲ್ಲಿ ಅದ್ರ ಮಾರ್ಕೆಟ್ ಇಟ್ಟರು ನಡೀತದ, ಮಾರದ್ರು ನಡೀತದ. ಒಂದ್ ವೇಳೆ ಇಡಂಗಿ ಇದ್ರು ನಮ್ ಗೌರ್ಮೆಂಟ್ ದಿನ ಸಹಾಯ ಇರ್ಲಿಲ್ಲ ಅಂದ್ರು ಅಡತಿಯವ್ರ ಲೆಕ್ಕ ಇಟ್ಕೊಂಡು ಎಕರೆಕ್ ಒಂದ್ 1 ಲಕ್ಷ ರೂಪಾಯಿ ಅಂತ ಕೊಡ್ತಾರ. ಅದು ಒಯ್ದು ಮೆಣಸಿನ ಗಿಡ ಎಂದು ಇವತ್ತಿನ ತನನು ಕೆಡಲ್ಲ. ಒಂದ್ ವರ್ಷ ಇಟ್ಟರು ಒಂದ್ ವರ್ಷಿನ ತನ ಅವ್ರು ರೊಕ್ಕಕ್ಕೆ ಬಡ್ಡಿ ಅಲ್ಲ. ಏಷ್ಯಲ್ಲಿ ಇಟ್ಕೋತಾರ. ಇವಾಗೇನ ಧಾರಣಿ ಬಂದಾಕರ ಗೌಡ್ರ ಬರ್ರಿ ಮಾರನ್ ಅಂತ ಹೇಳ್ತಾರ. ಆ ರೀತಿ ಮಾರದ್ರು ರೈತರಿಗೆ ಉತ್ತಮವಾದ ಮಾರ್ಗ ಸಿಗ್ತದೆ. ಈಗ ಯಾವ ಒಂದು ತಳಿ ಸೂಕ್ತ ತಿಳಿದ್ರಿ ತಾವು? ಎಂಡೋಪಾಯು ತಳಿ ಸೂಕ್ತ ಹೇಳ್ತೀರಿ. ಅದೇ ತಳಿದು ತಾವು ಬೆಳಿ ಬೆಳಿತಾ ಇದ್ರಿ? ಹಾ, ನಾವ್ ಎಂಡೋಪಾಯುವೇ ಬೆಳಿತಾ ಇದ್ವಿ. ಈಗ ಎಷ್ಟು ವರ್ಷದಿಂದ ತಾವು ಈ ಮೆಣಸಿನ ಬೆಳೆ ಬೇಸಾಯ ಮಾಡ್ತಾ ಇದ್ರಿ? ಹಾ, ಇದು 4ನೇ ವರ್ಷ ರನ್ನಿಂಗ್. 3 ವರ್ಷ ಈಗಾಗಲೇ ಆಲ್ರೆಡಿ ಬೆಳೆದೀನಿ. ಇದು 4ನೇ ವರ್ಷ. ವರ್ಷ 2 ಎಕರೆ 3 ಎಕರೆ ಮಾಡ್ತಾ ಇದೀವಿ. ಇದ್ರದಿಂದ ನಮಗೂ ಏನ್ ಲಾಸ್ ಇಲ್ಲ, ರೈತರಿಗೆ ಲಾಸ್ ಇಲ್ಲ. ಆಯ್ತು, ಯಾರೇ ಬಂದ್ರು ಎಲ್ಲೇ ಮಾರ್ಕೆಟ್ ಹೋದ್ರು ಒಂದ್ ವೇಳೆ ಅಪಾಯದ ಕಾರಿ ಏನೂ ಇಲ್ಲ. ರೇಟ್ ಇರ್ಲಿಲ್ಲ ಅಂದ್ರೆ ಸೀದಾ ಎಸಿ ಇಡಬಹುದು. ಇಟ್ಟರೆ ಅಡತಿ ಅವ ಎಕರೆಕ್ 1 ಲಕ್ಷದಂತೆ ಅವನು ಬಡ್ಡಿ ಇಲ್ಲದೆ ರೂಪಾಯಿ ಕೊಡ್ತಾನೆ. ಯಾವುದೇ ಅಡತಿ ಹೋಯ್ರಿ, ಅದು ಎಸಿಯಲ್ಲಿ ಇಟ್ಕೋತಾರ. ಗೌರ್ಮೆಂಟ್ ಸೀಲ್ ಅದ, ಅವ್ರ ಪಾಸ್ ಮುಖಾಂತರವಾಗಿ ಇಟ್ಕೊಂಡು ಒಂದ್ ವೇಳೆ ಎಸಿ ಕೆಟ್ಟರು ಮಾಡಿದ್ರು ಅದು ಗೌರ್ಮೆಂಟ್ ಗೆ ಜವಾಬ್ದಾರಿ ಅಂತ ಹೇಳಿ ಇಟ್ಕೋತಾರ. ರೈತರ ಮಾಲ್ ಶೇಖರಣೆ ಮಾಡಿದ ಒಂದು ಮೆಣಸಿನಕಾಯಿ ಮೇಲೆ ವಿಮಾ ಇಳಿಸಿರ್ತಾರ. ಅದು ಏನಾರೇ ಹಾನಿ ಆದ್ರೆ ವಿಮಾ ನಿಮಗ ಸಿಗ್ತದ ಅಂತ ಹೇಳ್ತೀರಿ? ಹಾ, ಒಂದ್ ವೇಳೆ ಎಸಿ ಸುಟ್ರು ಕೊಟ್ಟಾರ. ಸಲಾಪುರ ಇಟ್ಟಾಕರ ಸುರುವಿನ ವರ್ಷ ಎಸಿ ಸುಟ್ಟಿತ್ತು. ಸುಟ್ರು ನಮ್ಗೇನ್ ರೈತರಿಗೇನ್ ಲಾಸ್ ಇಲ್ಲ. ಹಾ, ಒಂದ್ 15 ದಿನ ಟೈಮ್ ತಗೋತಾರ, ತಗೊಂಡ ನಂತರ ಕೊಡ್ತಾರ. ಅಂದ್ರ ತಾವು ಇಟ್ಟ ಒಂದ್ ಮಾಲಿಗೆ ಏನ್ ಮೋಸ ಇಲ್ಲ, ಅದರ ಬೆಲೆ ಸರ್ಕಾರ ಒದಗಿಸಿ ಕೊಡ್ತದ ಅಂತ ಹೇಳ್ತೀರಿ? ಈಗ ಮೆಣಸಿನಾಗಿ ಯಾವ ಒಂದು ತಿಂಗಳೊಳಗ ಫಸ್ಟ್ ಗೆ ಸಸಿ ನಾಟಿ ಮಾಡಿದ್ರೆ ಸೂಕ್ತತಿರಿ? ಈ ಸದ್ದು ಈ ತಿಂಗಳದೊಳಗ ಅಗಿ ಹಚ್ಚುದು 1ನೇ ತಾರೀಕಿನಿಂದ 10ನೇ ತಾರೀಕಿನ ಒಳಗ ನಾಟಿ ಮಾಡಬೇಕು. ಇದು ಬಿಟ್ಟು ಮುಂದ ಮತ್ತ ಮಿರ್ಗಾದ ಒಳಗ ಅಗಿ ಕುಂದರ್ಸ್ಬೇಕು. ಮುಂದ ಅದ್ರ ಬಿಟ್ಟು ಹೋದ್ರೆ ಉಗಾದಿ ಟೈಮ್ಕ ಅಗಿ ಹಚ್ಚಬೇಕು. ಎಳ್ಳಾ ಮಸಿದಿಂದ ಉಗಾದಿ 15 ದಿನ. ಈಗ ಉತ್ತರಿ ಮಳಿ ಹೂಡೋದಕ್ಕಿಂತ ಮುಂಚಿತವಾಗಿ ಒಟ್ಟು ನಾಟನೆ ಆಗ್ಬೇಕು. 2 ಸಲ ನಡೀತದೆ ಮೆಣಸಿನ ಬೀಜ, ಉಳಿದ ಟೈಮ್ದಾಗ ನಮ್ ಭೂಮಿಗೆ ಆಗಲ್ಲ. ಈಗ ಮೆಣಸಿನ ಸಸಿ ಹಚ್ಚಿಂದ ಮೆಣಸಿನಕಾಯಿ ಕಟಾವರೆಗೂ ಬರೋದ್ರವರೆಗೂ ತಾವ್ ಏನೇನ್ ಮಾಡ್ತೀರಿ ಒಂದ್ ಸ್ವಲ್ಪ ಹಂತ ಹಂತವಾಗಿ ತಿಳಿಸ್ಕೋತ ಹೋಗ್ರಿ ನಮ್ಗೆ. ಸುರುವಿಗೆ ಅಗಿ ಹಚ್ಚಿದ 12 ದಿನಕ್ಕ ಯಾವುದೇ ಸರ್ಕಾರಿ ಗೊಬ್ಬರ ಆಗ್ಲಿ ಏನೇ ಆಗ್ಲಿ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರ ಅಗಿ ಕಾಯಿ ಕಮ್ಮ ಆಗಿಬಿಡ್ತಾರ ಇಳುವರಿ. ಅದರ ಪ್ರಕಾರವಾಗಿ ಮೆಣಸಿನ ಗಿಡ ಹಚ್ಚಿದ 7 ದಿನಕ್ಕ ಅಥವಾ 8 ದಿನದ ಒಳಗ ಅದಕ್ಕೆ ಒಂದು ನೀರು ಬಿಟ್ಟು ಹೊಳೆ 2ನೇ ನೀರು ಬಿಡಾಕರಾಗ ಮಂದಿ ಸರ್ಕಾರಿ ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಯೂಸ್ ಮಾಡಲಾರದೆ ನಮ್ಮಂತ ಭೂಮಿ ಸರ್ಕಾರಿ ಗೊಬ್ಬರ ತಿಪ್ಪಿ ಗೊಬ್ಬರ ಎಷ್ಟೋ ಇರ್ತದ ಅದು ಇದ್ದಟ್ಟು ಹಾಕಿ ಒಮ್ಮಿ ಗಳೆ ಹೊಡಿಬೇಕು. ಹೊಡೆದು ಕಂಪಲ್ಸರಿ 25 ದಿನ ಕಾಯಿ ಬರ್ತದೆ ಸುರುವಿನ ಫಸ್ಟ್ ಬಿಡಕಾಯಿ. 25 ದಿನ ಆದ ನಂತರ ಸರ್ಕಾರಿ ಗೊಬ್ಬರ ಯೂಸ್ ಮಾಡಬಹುದು. ಅದರೊಳಗೆ ಯೂಸ್ ಮಾಡಿದ್ರೆ ಮೆಣಸಿನ ಗಿಡ ಸ್ವಲ್ಪ ಲಾಸ್ ಬರ್ತದೆ. ಅಲ್ಲಿದಿಂದ ಸರ್ಕಾರಿ ಗೊಬ್ಬರ ಎಷ್ಟೇನು ಹಾಕಿದ್ರು ಅಷ್ಟು ಇಳುವರಿ ಜಾಸ್ತಿ ಬರ್ತದೆ. ಈಗ ನಾಟಿ ಮಾಡ್ಬೇಕಾದ್ರೆ ಎಷ್ಟು ಒಂದು ಅಂತರ ಇಡ್ತೀರಿ ಸಸಿಯಿಂದ ಸಸಿಗೆ, ಸಾಲದಿಂದ ಸಾಲಿಗೆ? ಸಾಲಿನ ಸಾಲ 3 ಫೂಟ್ ರೀ, ಅಗಿದಿಂದ ಅಗಿಗೆ 1.5 ಫೂಟ್. ಅಂದ್ರೆ ಸಾಲಿನ ಸಾಲ ಉದ್ದ ಸಾಲ ಹೊಡೆದ್ರು ಹಿಂಗ್ ಹೊಡೆದ್ರು ಅಗಿ 3 ಫೂಟ್ ಸಾಲು ಅಂತರ ಇರ್ಬೇಕು ಅಗಿದಿಂದ ಅಗಿಗೆ. ಅಗಿ ಯಾವುದೇ ಹಚ್ಚಬೇಕಾದ್ರೆ ಅಗಿ ಅದು ಕಂಪಲ್ಸರಿ ಒಂದ್ ಅಗಿದಿಂದ ಅಗಿಗೆ 1.5 ಫೂಟ್ ಇರ್ಬೇಕು ಮಿನಿಮಮ್. ಅಂದ್ರೆ ಇಳುವರಿ ಜಾಸ್ತಿ ಬರ. ಈಗ ಅಗಿ ನಾಟಿ ಮಾಡುವಾಗ ಅದಕ್ಕೇನಾದ್ರೂ ರಾಸಾಯನಿಕದಿಂದ ಅದು ಏನಾದರೂ ಸಂಸ್ಕರಣೆ ಮಾಡ್ತೀರಾ? ಹಂಗ ಅವಾಗೇನು ಏನಿಲ್ರಿ, ಅಗಿ ನಾಟಿ ಮಾಡೋ ಮುಂದ ಕಂಪಲ್ಸರಿ ಅದ್ರ ಬೇರು ಎಷ್ಟು ಉದ್ದ ಇರ್ತಾವ ಅದು ಒಟ್ಟು ಒಂದೇ ಸಾವನ್ ಕಟ್ ಮಾಡ್ಬೇಕು. ಮ್ಯಾಲ ತಲೆ ಮ್ಯಾಲ ಗಿಡ ಎತ್ತರ ಆಯ್ತು ಅಂದ್ರೆ ಗಿಡ ಹೊಳಿ ನೆಲಕ್ ಬೀಳ್ತದ. ಅದು ಒಂದೇ ಲೆವೆಲ್ ಇಟ್ಕೊಂಡು ಕಟ್ ಮಾಡಿ ನಾಟಿ ಮಾಡ. ಈಗ ತಾವು ನಾಟಿ ಮಾಡಿದ್ರಲ್ಲ, ಅದ್ರ ನಂತರ ಈಗ 25 ದಿನಕ್ಕ ಕಾಯಿ ಆಗ್ತದ ಹೇಳಿದ್ರಿ, ಮುಂದ ಅದು ಹಂತ ಹಂತವಾಗಿ ಎಷ್ಟು ದಿವಸಿಗೊಮ್ಮೆ ನೀವು ಕಟಾವ್ ಮಾಡ್ಕೊತ ಹೋಗ್ತೀರಿ? 25 ದಿನ ಕಾಯಿ ಬಂದ ಬಳಕ ಒಟ್ಟ 10 ದಿನದ ಕಾಯಿ ಹರಿಬೇಕು ಫಸ್ಟ್ ಬೀಳು. ಯಾವುದೇ ಹಸಿಕಾಯಿ ಹರಿಯೋದಿದ್ರೆ, ಹಸಿಕಾಯಿ ಹರಿಯಲಿಲ್ಲ ಅಂದ್ರ ಅಲ್ಲಿದಿನ ಸರ್ಕಾರಿ ಗೊಬ್ಬರ ಹಾಕಿ ಕಂಪಲ್ಸರಿ 60 ದಿನ ಆಗ ಮಟ ಕಾಯಿಗೇನು ಹರಿ ಹರ್ಕತ್ತಿಲ್ಲ. ಕಾಯಿ ಒಣಗಿಸಬಹುದಿತ್ತಂದ್ರೆ, ಖಾರದ ಕಾಯಿ ಮಾಡೋದಿತ್ತಂದ್ರ 60 ದಿನ ಆದ ನಂತರ ಅದು ಆಟೋಮೆಟಿಕ್ ಗಿಡದಾಗ ಕಾಯಿ 20 ಕಾಯಿ ಹಣ್ಣು ಆತದ. 20 ಕಾಯಿ ಫಸ್ಟ್ ಬೀಡ್ ಹರ್ಕೊಂಡ್ರಿ ಅಂದ್ರೆ 2ನೇ ಬೀಡು ಮುಂದ 8 ದಿನದ ಬರ್ತದೆ ಹೊಳಿ. ಮನುಷ್ಯರ್ ತಿರುಗಾಡೋದು ಇದ್ರ ಮೇಲೆ 8 ದಿನದ ಹೊಳಿ ಬರ್ತದೆ. 2ನೇ ಬೀಡ್ ಕಾಯಿ ಏನ್ ಮಾಡ್ತದ, ಕನಿಷ್ಠ ಬಂದಾದಂದ್ರು ಎಕರೆಕ 10 ಕ್ವಿಂಟಲ್ ಕಾಯಿ ಬರ್ತದೆ 2ನೇ ಬೀಡ್ ಕಾಯಿ. ಅಲ್ಲಿದ ನಂತರ ಕಾಯಿ ನಮ್ಮ ಅನುಕೂಲವಾದಂಗ ಹರ್ಕೋಬಹುದು. ಬ್ಯಾಸಿಗೆ ಇರ್ತದ, ಮಳೆಗಾಲದಂದ್ ಬೆಳಿ ಇದು ಸುರುವಿನ ಬೀಡು ಎರಡನೇ ಬೀಡು ಮಳೆಗಾಲದಾಗ ಸಿಗ್ತದ. ಅಲ್ಲಿಂದ ಬ್ಯಾಸಿಗೆ ನಮ್ಮ ಅನುಕೂಲ ಬೇಕಾದಾಗ ನೀರು ನೋಡ್ಕೊಂಡು ನಮ್ಮ ವ್ಯವಸಾಯದ ಮ್ಯಾಲ ನಮ್ಮ ಅನುಕೂಲ ಇದ್ದಾಗ ಹರ್ಕೋಬಹುದು. ಅದೇನು ಹಂಗೇನು ಲಾಸ್ ಆಗಲ್ಲ, ಕಾಯಿ ಉದುರಿ ನೆಲಕ್ಕೂ ಬೀಳಲ್ಲ. ಒಂದ್ ವೇಳೆ ಅದರದಿಂದ ಯಾವುದೇ ನಷ್ಟ ಇಲ್ಲ. ಒಂದ್ ಎಂಟು ದಿನ ಹೆಚ್ಚು ಕಮ್ಮು ಹರ್ಕೊಂಡ್ರೆ ನಡೀತು. ಒಂದ್ ಎಕರೆಕ ಎಷ್ಟು ಸಸಿ ಬೇಕಾಗ್ತಾವ್ರಿ ನಾಟಿ ಮಾಡ್ಲಕ್ಕ? 3,500 ಬೇಕ್ರಿ, 3,500 ಅಗಿಬೇಕು ಒಂದ್ ಎಕರೆಕ. ಅದ್ರೊಳಗ ಹೂಗುಣಿ 10-20 ಹೂಗುಣಿ ಹೋತ ಅಷ್ಟೇ, ಅದೇನು ಲಾಸ್ ಏನಿಲ್ಲ. 3,500 ಅಗಿಯಾದ್ರೆ ಒಂದ್ ಎಕರೆ ಬರಾಬರಿ. ಈಗ ನಾವು ಹಸಿ ಮೆಣಸಿನಕಾಯಿ ಮಾರಾಟ ಮಾಡ್ತೀರಾ ಅಥವಾ ಒಣ ಕಾಯಿ ಮಾಡಿ ಮಾರಾಟ ಮಾಡ್ತೀರಾ? ಹಸಿ ಮೆಣಸಿನಕಾಯಿ ಒಂದ್ ಎಕರೆ ಮಾಡ್ತೇವೆ, ಒಣ ಮೆಣಸಿನಕಾಯಿ ಒಂದ್ ಎಕರೆ ಮಾಡ್ತೇವೆ. ಒಂದ್ ವೇಳೆ ಹಸಿ ಮೆಣಸಿನಕಾಯಿ ಮಾಡಿದ್ದು ನಮಗ ಹಸಿ ಮೆಣಸಿನಕಾಯಿ ರೇಟ್ ಇರಲಿಲ್ಲ, ಒಂದ್ ವೇಳೆ ಲಾಸ್ ಆಗ ಪೋಷಣ್ ಬಂತು ಅಂದ್ರೆ ಎರಡು ಒಣಕಾಯಿನೇ ಮಾಡ್ಕೊಂಡು ಮಾರ್ಬೋದು. ಇಲ್ಲಿ ಏನೋ ನಮ್ಗೆ ರೈತರು ಒಂದು ತಾಡೆ ಭತ್ತ ರೇಟ್ ಯಾವ್ದಪ್ಪ ಮಾರ್ತದ ಅಂದ್ರ ಹಸಿಕಾಯಿ ಹರಿಯೋದು, ಇಲ್ಲ ಅಂದ್ರೆ ಒಣಕಾಯಿನೇ ಮಾಡಬಹುದು. ಈಗ ಹಸಿಕಾಯಿ ಹರಿದಿದ್ದು ಎಲ್ಲಿ ಮಾರಾಟ ಮಾಡ್ತೀರಿ, ಯಾವ ರೀತಿ ತಾವು ಮಾರಾಟ ಮಾಡ್ತೀರಿ? ನಾವು ಇಲ್ಲೇ ಬಂದು ಹೋಯ್ತಾರ, ನಾವೇನ ಹೋಗೋ ಅವಶ್ಯಕತೆ ಇಲ್ಲ. ಹಸಿ ಮೆಣಸಿನಕಾಯಿ ಎಲ್ಲೇನ ಇಲ್ಲೇ ಜಾಗದ ಮ್ಯಾಲ ನಾಳೆಗೆ ಹರಿರಿ ಅಂತ ಇವತ್ತಿನಂತೆ ರೂಪಾಯಿ ಕೊಟ್ಟು ಹೋಗ್ತಾರ. ಧಾರಾಳವಾಗಿ ನಮ್ಮ ಹೊಲಕ್ಕೆ ಬಂದು ಅವರೇ ಕಾಟ ಮಾಡ್ಕೊಂಡು ರೂಪಾಯಿ ಕೊಟ್ಟು ಹೋಯ್ತಾರ. ನಾವು ಎಲ್ಲೇ ತಗೊಂಡು ತಿರುಗಾಡೋ ಅವಶ್ಯಕತೆ ಇಲ್ಲ ಮೆಣಸಿನಕಾಯಿ. ಮತ್ತೆ ಇಲ್ಲಿ ಕೊಡೋದಕ್ಕಿಂತಲೂ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೋಯ್ದ್ರೆ ಹೆಚ್ಚಿಂದು ಒಂದು ದಾಣಿ ಸಿಗ್ತದ ತಮಗನ್ಸುದಿಲ್ಲ? ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಿಜಾಪುರ ಒಯ್ದಿದ್ದೇವೆ. ಅವ್ರ ಏನ್ ಮಾಡ್ತಾರ, ಇವತ್ತು ಹೋಯ್ತಾರ ಕರೆಕ್ಟ್ 6 ಗಂಟೆ ನಿಲಾವು. ಒಂದ್ ವೇಳೆ ನಾವು ಹೋಗ್ರಾಗ ಅದಚನೆ ಆಗಿ 7 ಗಂಟೆ ಆಯ್ತು ಅಂದ್ರೆ ಆ ಕಾಯಿಗೆ ಯಾರು ಕೇಳಲ್ಲ, ಅದು ಡ್ಯಾಮೇಜ್ ಆಗಿ ಹೋಗ್ಬಿಡ್ತದೆ. ಕನಿಷ್ಠ ಅಂದ್ರೆ ಒಂದ್ ದಿನದ ಕಾಯಿ 20,000 ರೂಪಾಯಿ ಮಾಲೆ ಇರ್ತದೆ. ಡ್ಯಾಮೇಜ್ ಆಯ್ತು ಅಂದ್ರೆ ಅದು ಮರ್ದಿನ 6 ಗಂಟೆ ತನ ನಾವು ಕಾಯ್ಬಹುದು ಹೊಳ್ಳಿ. ಆ ಕಾಯಿ 6 ಗಂಟೆ ತನ ತಡೆಯಲ್ಲ ಹಸಿ ಮಾಲು. ಅಲ್ಲಿದಿಂದ ಮತ್ತೊಂದು ಮಾರ್ಕೆಟ್ಗೆ ಹೋಗ್ಬೇಕಾದ್ರ ಗಾಡಿ ಬಾಡಿಗೆ ಜಾಸ್ತಿ ಆಗಿಬಿಡ್ತದೆ. ಅಲ್ಲಿ ನಿಲವು ಟೈಮು 6 ಗಂಟೆ. ಅಷ್ಟರೊಳಗೆ ನಮ್ ಗಾಡಿ ಹತ್ತಂಕಾಗಿ ಗಾಡಿ ಪಂಚರ್ ಆಗ್ಲೋ ಏನೋ ಒಂದ್ ಅನಂಕಾದ್ರ ನಮ್ಮ ಮಾಲ್ ಅಲ್ಲಿಗೆ ಹೋಗಿ ಮಾರುಕಟ್ಟೆಗೆ ಒದಗಲ್ಲ. ಅವ್ರ ರೈತರು ತಂದಾರ ಒಂದ್ ತಾಸ ಲೇಟ್ ಆಗ್ಯದ ಅಂತ ಹೇಳಿ ರೈತರ ಕಡೆದಿಂದ ಅವ್ರ ಮಾಲು ತಗೋಲ್ಲ. ನಾವು ಹೈರಾಣ ತಂದೇವಿ ಇಲ್ರಿ ಗೌಡ್ರ ತಗೋತೇವ್ರಿ ತನಲ್ಲ. ನಿಮ್ ಮಾಲ್ ತಂದಿರಿ, ನಾಳೆ 6 ಗಂಟೆ ತನ ನಿಮ್ ಜವಾಬ್ದಾರಿ, ನೀವೇ ಮನ್ಕೋರಿ, ನೀವೇ ಇಟ್ಕೋರಿ, ಅದ ನಮಗೆ ಏನೋ ಸಂಬಂಧ ಇಲ್ಲ ಅಂತ ಮೈ ಹಚ್ಕೊಳ್ಳ ಕೂತ್ ಬಿಡ್ತಾರೆ. ಅಂದ್ರ ಅಲ್ಲಿ ಒಯ್ದು ಮಾರಾಟ ಮಾಡೋಕ್ಕಿಂತಲೂ ತಮ್ಗೆ ಇಲ್ಲಿ ಹೆಚ್ಚು ಅನುಕೂಲ ಅನಿಸ್ತದ ಅಂತೇಳಿ ಇದು ಮಾಡ್ತೀರಿ. ಮತ್ತೆ ದಾಣಿ ಒಳಗೆ ಏನ್ ಕಮ್ಮಿ ಅನ್ಸೋದಿಲ್ಲ, ಇಲ್ಲೇ ಹೊಲ್ದಾಗ ಕೊಡೋದ್ರಿ ನಿಮ್ಗೆ? ಇಲ್ರಿ, ಅಲ್ಲಿ ಒಂದ್ 10 ರೂಪಾಯಿ ಏನೋ ಜಾಸ್ತಿ ಬಂದ್ರು ಬರ್ಬೋದು. ಆದ್ರೆ ಇಲ್ಲಿ ಏನ್ ಮಾಡ್ತಾರ, ದಿನನಿತ್ಯ ನಡೆದ ರೇಟ್ ಯಾವ ರೀತಿ 20 ರೂಪಾಯಿ ನಡೆದಿತ್ತು ಅಂದ್ರೆ 20 ರೂಪಾಯಿ. ನಮ್ ಜಾಗದ ಮೇಲೆ ಕಾಟ, ನಮ್ ರೊಕ್ಕ, ನಾವೇನ್ ಎಲ್ಲಿ ಹೋಗೋ ಹರ್ಕತ್ತಿಲ್ಲ, ಗಾಡಿ ಬಾಡಿಗೆ ಇಲ್ಲ, ಹಮಾಲಿ ಇಲ್ಲ. ಆಯ್ತು ಹರಿಯೋದು, ಈ ಸಾಲ ಹರಿಲಿಕ್ಕತ್ತಾವ ಅಂದ್ರೆ ಅವತ್ತಿನಂತೆ ಪಗಾರ ತಂದು ಅಡ್ವಾನ್ಸ್ ಕೊಡ್ತಾರ, ಚೀಲಗಳ ತಂದು ಕೊಡ್ತಾರ. ಇಲ್ಲಿ ಯಾವುದೇ ಆತಂಕಿಲ್ಲ. ಒಂದ್ ದಿನ ಕಾಯಿ ಬಿದ್ದರೂ ಅವ್ರ ರೂಪಾಯಿ ಅಷ್ಟು ನಮ್ಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ನಾವು ಕಾಯಿ ಲಾಸ್ ಆದ್ರೂ ರೈತರಿಗೇನು ಸಂಬಂಧ ಇಲ್ಲ, ಅದು ವ್ಯಾಪಾರಿಗೆ ಸಂಬಂಧ. ಆ ಮಾಲು ಯಾವುದೇ ರೀತಿ ಅವ್ರು ಉಳಿಸಲ್ಲ, ಪ್ರಯತ್ನ ಮಾಡ್ತಾರ ಅವರು. ಒಂದ್ ವೇಳೆ ಪ್ರಯತ್ನ ಮೀರಿದ್ರು ರೈತರಿಗೆ ಲಾಸ್ ಇಲ್ಲ, ಅವ್ರು ಹೆಂಗೇನ ಕಾಯಿ ಹೋಯ್ತಾರ ಅವ್ರ ಜವಾಬ್ದಾರಿ. ಗುರಪ್ಪಗೌಡ ಅವರೇ, ಇದೀಗ ಹೇಳಿದ್ರಿ ಹಸಿ ಮೆಣಸಿನಕಾಯಿ ತಾವು ತೋಟದಲ್ಲಿ ಮಾರಾಟ ಮಾಡ್ತೀನಿ ಅಂತ. ಈಗ ಒಣ ಮೆಣಸಿನಕಾಯಿ ಯಾವ ರೀತಿ ಮಾರಾಟ ಮಾಡ್ತೀರಿ, ಆ ಬಗ್ಗೆ ಹೇಳಿ ತಿಳಿಸ್ಕೊಡಲ್ಲ? ಒಣ ಮೆಣಸಿನಕಾಯಿ ಸಲಾಪುರ್ ಕೊಯ್ತೇವೆ. ಅವರು ಒಂದ್ ವೇಳೆ ಮಾರ್ಕೆಟ್ ಮಿನಿಮಮ್ ಯಾವಾಗ ಮಾರ್ಯಾದಂದ್ರೂ ಈ 2 ವರ್ಷದಿಂದ ಅಚ್ಚಿ ಕಡೆಗೆ ರೇಟ್ ಡೌನ್ ಇತ್ತು. ಈ ಸದ್ ಯಾವಾಗ ಮಾರ್ಯಾದಂದ್ರೂ ನಮ್ಗೆ ಲಾಸ್ ಏನಿಲ್ಲಪ್ಪ ಅಂದ್ರೆ ಎ ಸಿ ಪರ್ಸೆಂಟೇಜ್ ಒಂದ್ ಚೀಲಕ್ 50 ರೂಪಾಯಿ ಒಂದ್ ವರ್ಷಿಗೆ ಮಾಡ್ಯಾನ ಎ ಸಿ ಇಡ್ಲಾಕ. ಇದು ಸೌಲತ್ ಏನಂದ್ರಪ್ಪ ಅಂದ್ರೆ ಎ ಸಿದು ಒಂದ್ ಸೌಲತ್. ಗೋದಾಮಿನಲ್ಲಿ ತಾವು ಹಚ್ಚಿದ್ರ ಒಂದ್ ವರ್ಷಕ್ಕ 50 ರೂಪಾಯಿಗೆ ಒಂದ್ ಚೀಲದಂತೆ ಬಾಡಿಗೆ ಅವರು ವಿಧಿಸ್ತಾರ ತಿಳ್ತೀರಿ? ಯಾವಾಗೇನ ನಮ್ಗೆ ರೇಟ್ ಬಂದ್ರು ಅದ್ರೊಳಗ, ಇವತ್ತೇ ರೇಟ್ ಬರಲಿ ನಾಳೆಗೆ ಬರಲಿ, ಅವ್ರು ಅದ್ರೊಳಗ ಯಾವತ್ತಿದ್ರು ಮಾರ್ಲಕ್ಕ ಮಾಡ್ಲಕ್ಕ ತಕರಾರ ಇಲ್ಲ ಎ ಸಿಯಲ್ಲಿ ಇಟ್ರ. ಒಂದ್ ವೇಳೆ ಹೋಗಾನ ಮಾರ್ಲಕ್ಕ ರೇಟ್ ಇತ್ತು ಅಂದ್ರ ಅಡತಿಯವನು ಏನು ಪ್ರಾಬ್ಲಮ್ ಇಲ್ಲ, ನಮ್ ಕಣ್ಣಿದ್ರಿಗೆ ನಿಲಾವು. ಅದೇನು ನಾಳೆಗೆ ಮಾಡ್ರಿ ಇವತ್ತು ರೇಟ್ ಬೇಡ ಅಂದ್ರೆ ನಾಳೆಗೆ ಹಾಕ್ತಾನ, ನಾಡ್ದು ಹಾಕ್ತಾನ, ಅದೇನು ಯಾವುದು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಒಂದ್ ವೇಳೆ ಇರ್ಲಕ್ಕೂ ಅಷ್ಟು ವ್ಯಸ್ತಿ ಇಲ್ಲ, ಎಲ್ಲ ರೈತರು ಯಾರೇ ಹೋಗ್ಲಿ ಇರ್ಲಕ್ ರೂಮ್ ಎಲ್ಲ ಅಡತಿಯವನ ಕಡೆ ಜವಾಬ್ದಾರಿ ಮೇಲೆ ಇಟ್ಕೋತಾನ. ಈಗ ತಮಗ ಇಲ್ಲಿವರೆಗೆ ಒಂದ್ ಎಕರೆಕ್ ಎಷ್ಟು ಉತ್ಪನ್ನ ಆಗ್ತದ ಅಂತೀರಿ? ಅದು ನಮಗ 40-45 ಕ್ವಿಂಟಲ್ ಆಗ್ಯದ ಒಟ್ಟು ಒಂದ್ ಎಕರೆ. ಅದು ಮತ್ತಿನ್ನ ಯಾರೋ ಜಾಸ್ತಿ ಬೆಳೆದಾರ ಅಂತ ಹೇಳ್ತಾರ, ಆದ್ರ ನಮ್ ಕೈ ಮುಟ 40-45 ಆಗ್ಯದ ಒಣ ಮೆಣಸಿನ. ಈಗ ಹೊಸದಾಗಿ ಏನಾದ್ರೂ ಮೆಣಸಿನಾಗಿ ಹಚ್ಚಬೇಕು ನಾವು ಮಾಡ್ಬೇಕು ಅನ್ನೋರಿಗೆ ಏನ್ ಹೇಳ್ತಿರ್ತ? ನಾವು ಹೊಸದಾಗಿ ಮೆಣಸಿನಾಗಿ ವರ್ಷ ಇಷ್ಟಿಷ್ಟು ಹೆಚ್ಚಿಗೆ ಮಾಡ್ರ ನಮ್ಮಲ್ಲಿನು. ಅವ್ರಿಗೆ ಬೀಜ ನಮ್ ಜೋಡಿ ತರ್ತೇವೆ, ಈಗ ನಮ್ಮ ಹೊಲದಲ್ಲಿ ಸಸಿ ಮಾಡಿ ಕೊಡ್ತೇವೆ. ಆದ್ರ ಒಯ್ದು ಹಚ್ಚೋದು ಅವ್ರ ಜವಾಬ್ದಾರಿ. ಅವರು ಹಚ್ಚದ ಬಳಕ ಟೇ ಇನ್ನು 1 ಕ್ವಿಂಟಲ್ 2 ಕ್ವಿಂಟಲ್ ಹೆಚ್ಚೋ ಬೆಳಿಬಹುದು ಕಮ್ಮು ಬೆಳಿಬಹುದು. ಆದ್ರೇನು ಬೀಜ ಮತ್ತೆ ನಮ್ ಜೋಡಿನೆ ತಂದು ಸಸಿ ಮಾಡಿ ಕೊಡ್ತೇವೆ ಇಲ್ಲಿ ನಮ್ಮಲ್ಲಿ. ಈಗ ಇದು ತಾವ್ ಹೇಳಿದ ಅನುಕೂಲ ತಮ್ಮ ಗ್ರಾಮದವರಿಗೆ ಅನುಕೂಲ ಆಯ್ತು. ಈ ನಮ್ಮ ಕಾರ್ಯಕ್ರಮ ನಮ್ಮ ಜಿಲ್ಲೆ ಅಲ್ಲದೇನೆ ಬಾಗಲಕೋಟೆ ಜಿಲ್ಲೆ ಹಾಗೂ ಕೆಲವು ಮಹಾರಾಷ್ಟ್ರದ ಭಾಗಗಳು, ಗುಲ್ಬರ್ಗಾ ಜಿಲ್ಲೆಯ ಕೆಲವು ಭಾಗಗಳು, ರಾಯಚೂರಿನವರೆಗೂ ಸಹಿತ ನಮ್ಮ ಕೆಳಗರಿದಾರ, ಅವರೆಲ್ಲ ಕೇಳ್ತಾ ಇರ್ತಾರ. ಅವ್ರು ಯಾವ ರೀತಿ ಮಾಡ್ಬೇಕು ಹೊಸದಾಗಿ ನಾವು ಇನ್ನು ಮ್ಯಾಗ ಮೆಣಸಿನ ಗಿಡ ಹಚ್ಚಬೇಕು ಅನ್ನೋರು, ಅವ್ರಿಗೆ ಏನು ಮಾಹಿತಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಹೇಳ್ರಿ? ಅವರು ಎಲ್ಲಿ ಒಟ್ಟು ಇಲ್ಲಿ ಸನಿಪ ಅವ್ರ ಭಾಗದಾಗ ಯಾರು ಹಚ್ಚದವ್ರು ಮೈತ್ರಿದಾರ ಇರ್ಲಿಲ್ಲ ಅಂದ್ರ ಒಂದ್ ವೇಳೆ ಇದೇ ನಮ್ಮ ನಂಬರೇ ತಗೊಂಡು ಅಥವಾ ಫೋನ್ ಮುಖಾಂತರವಾಗಿ ಹಚ್ಚಿ ಕೇಳಿದ್ರು ಅನುಕೂಲವಾಗುತ್ತೆ. ತಮ್ಮ ಫೋನ್ ನಂಬರ್ ಹೇಳ್ರಲ್ಲ. 9742250. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ತಿಳಿಸ್ಕೊಡ್ರಲ್ಲ. 9742250500. ಗುರಪ್ಪ ಗೌಡ್ರ ಅವ್ರೆ, ತಮ್ಮ ದೂರವಾಣಿ ಸಂಖ್ಯೆ ತಿಳಿಸಿದ್ರಿ. ತಮಗ ಯಾವಾಗ ಕರೆ ಮಾಡಿದ್ರ ತಮಗ ತೊಂದರೆ ಆಗೋದಿಲ್ಲ ಅಂತೀರಿ ತಮ್ಮ ಕೆಲಸನಾಗ? ನಾವು ಸರಿಯಾಗಿ ಸಾಯಂಕಾಲ 6 ಗಂಟೆಯಿಂದ ಯಾವಾಗೇನು ಕರೆ ಮಾಡಿದ್ರು ಕರೆ ಸ್ವೀಕರಿಸ್ತೀರಿ, ಮಾಹಿತಿ ಅವ್ರಿಗೆ ತಿಳಿಸ್ತೀರಿ. ಮತ್ತ ತಮಗ ಮುಖತ ಬಂದು ಭೇಟಿ ಆಗ್ಬೇಕು, ತಮ್ಮ ತೋಟ ನೋಡ್ಬೇಕಂದ್ರು ಏನಾದರೂ ಅವಕಾಶ ಇದೇನಾ? ಹಾ, ಅವಕಾಶ ಇದೆ. ಈಗಾಗಲೇ ಬಿಜಾಪುರದವರು ಬಂದು ಇಲ್ಲಿವೇ ಆಗಿ ಒಯ್ದು ಹಚ್ಚಾರ 2 ಬಾರಿ. ಗುರಪ್ಪಗೌಡ್ರೆ, ತಮ್ಮ ತೋಟಕ್ಕೆ ಬರಬೇಕಾದ್ರೆ ಯಾವ ರೀತಿ ಬರಬೇಕು, ಆ ಬಗ್ಗೆ ನಮಗ ಒಂದ್ ಸ್ವಲ್ಪ ಹಾದಿ ಹೇಳ್ರಲ್ಲ. ಚಿಕ್ರೂಗಿಗೆ ಬಂದ್ರು, ಚಿಕ್ರೂಗಿ ಎಲ್ಲಿ ಅಂತ ಕೇಳಿದ್ರೆ ಯಾರೇನು ಹೇಳ್ತಾರೋ ಅಲ್ಲಿ ಚಿಕ್ರೂಗಿದಿಂದ ಬಂತ್ನಾಳದಾರೆ ಬಂದು ಯಾರೇನು ಗುರಪ್ಪ ಗೌಡ್ರ ತೋಟಿಲ್ಲ ಅಂದ್ರೆ ಊರಿಗೆ ಹತ್ತೆ ನಮ್ಮ ಹೊಲ ಇದೆ, ಊರ ಹತ್ತಿರ ಬಂದು ಹನುಮಾನ್ ದೇವ್ರ ಗುಡಿ ಇದೆ, ಅಲ್ಲಿ ಯಾರಿಗೇನ ಕೇಳಿದ್ರು ತೋರಿಸ್ತಾರ ನಮ್ಮ ತೋಟ. ಈ ಮೆಣಸಿನ್ಕಾಯಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಹೇಳಿದ್ರಿ, ಸ್ವಲ್ಪ ನುಗ್ಗಿ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ನುಗ್ಗಿ ಗಿಡ ಬೀಜ ತಂದು ಅಗಿ ಮಾಡ್ಬೇಕಂದ್ರ ಅಗಿ ತಯಾರಲಕ್ಕ 15 ದಿನ ಅದು ಬರೀ ನಾಟ್ಲಕ್ ಬೇಕು, ಮಳಿ ಕೊಟ್ಲಕ್ಕ. ಅದು ಸದು ಸಾಧಾರಣ ಬೀಜ ತಂದು ಒಂದ್ ಟ್ರೇ ಯಾವ್ದೋ ಸಣ್ಣದ ಒಂದ್ರ ಹಾಳಿ ತಗೊಂಡು ಅದರ ಒಂದೊಂದು ಬೀಜದಂತೆ ಇಟ್ಟು ಅಗಿ ಮಾಡಿದ್ರ 30 ದಿನಕ್ಕೆ ಅದು ಅಗಿ ತಯಾರಾಗುತ್ತೆ. 30 ದಿನಕ್ಕೆ ತಯಾರಾಯ್ತು, ಮುಂದೆ 2 ತಿಂಗಳಿಗೆ ಅಗಿ ಹಚ್ಚಬಹುದು. ಎರಡು ತಿಂಗಳಿಗೆ ಹಚ್ಚದ ಬಳಿಕ 4 ತಿಂಗಳಿಗೆ ಅದು ಉತ್ಪನ್ನ ಚಾಲು ಆಗುತ್ತೆ. ಅದಕ್ಕೆ ಏನು ಹೆಚ್ಚಿಗೆ ಯಾವುದು ಕೀಟನಾಶಕ ಯಾವುದೂ ಇಲ್ಲ. ಮೊನೊಕೊಟಾಪಸ್ ಒಂದು ಎಣ್ಣೆ ಹೊಡಿಬಹುದು. ಆದ್ರೆ ವರ್ಷದಲ್ಲಿ 4 ಬೆಳೆ 12 ತಿಂಗಳು ಒಟ್ಟು ಯಾವಾಗಿದ್ರು ಕಾಯಿ ಇರ್ತದ ನುಗ್ಗೆಕಾಯಿ. ಆಮೇಲೆ 1 ವರ್ಷದ ನಂತರ ಅದು ಅದು ಗಿಡವನ್ನು ಕಟಾವ್ ಮಾಡ್ತಾರ, ಒಂದ್ ಅದಕ್ಕೆ 1 ರೂಪಾಯಿ ಕೊಡ್ತಿರ್ತಾರ, ಅಂದ್ರೆ ಟೊಂಗೆಗಳನ್ನು ಕತ್ತರಿಸಿ ತೆಗಿತಾರ. ಆ ರೀತಿ ತಾವು ಕೂಡ ಏನಾದ್ರು ಮಾಡ್ತೀರಿ? ಅದೇನು ಗಿಡ 2 ವರ್ಷ ಮಟ್ಟ ಏನು ಕಟಾವ್ ಮಾಡಿಸ್ಕೊಲ್ಲ. 2 ವರ್ಷ ಆದ ನಂತರ ತಮ್ಮ ವ್ಯವಸಾಯದ ಪ್ರಕಾರ ಗಿಡನ ಸಾಲಿನ ಸಾಲು 20 ಫೂಟ್ ಇಟ್ಟೆ. 20 ಫೂಟಕ್ಕೇನೋ ಅದ್ರ ದಾಂಟಿ ಹೋಯ್ತು ಅಂದ್ರ ಸೈಟ್ ಹೊಳೆ ಏನ ಕಟ್ ಮಾಡಿ ಬಿಟ್ರು ಅದು ಉತ್ಪತ್ತಿ ಆಗುತ್ತದೆ, ಹಂಗೆ ಚಿಗಿತದ. ಅದೇನು ಒಣಗ ಬೆಳೆ ಅಲ್ಲ, ಅದಕ್ಕೇನು ಬಹಳ ನೀರಾವರಿನೂ ಬೇಕಾಗಿಲ್ಲ, ಮೇಲಟ್ಟಿದ್ರು ಆಗುತ್ತೆ. ಬೆಳೆ ಜೊತೆಗೆ ಅಂತರ್ ಬೇಸಾಯ ಆಗಿ ಮತ್ತು ಬದುಗಳ ಮಧ್ಯದಲ್ಲಿ ಕೂಡ ಈ ಬೆಳೆ ಬೆಳಿಬಹುದು. ಹಾ, ಬೆಳಿಬಹುದು. ಬಿಜಾಪುರ ಮಾರ್ಕೆಟ್ ಚಲೋ ಇದು. ಈಗ ತಾವು ಯಾವ ಒಂದು ತಳಿ ನುಗ್ಗೆ ಬೆಳೆ ಹೆಚ್ಚಿದ್ರಿ? ನಾವು ಜವಾರಿ ಹೆಚ್ಚಿವಿ, ಹೆಬ್ರೈಡ್ ಏನ್ ಹೆಚ್ಚಿಲ್ಲ, ಜವಾರಿಯನ್ನೇ ಯೂಸ್ ಮಾಡಿ. ಗುರಪ್ಪ ಗೌಡ, ದೊಡ್ಡಪ್ಪ ಗೌಡ ಬಿರಾದರವ್ರಿ, ಇದುವರೆಗೂ ಮೆಣಸಿನ ಬೆಳೆ ಹಾಗೂ ನುಗ್ಗೆ ನಿಂಬೆ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿ ಒದಗಿಸಿದ್ರಿ. ತಮ್ಗ ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಯಾಕೋ 2 ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ, ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ, ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಎದುರಿಸ್ತೀರಾ, ಇದೆಲ್ಲ 1-2 ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏ, ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರ ವ್ಯಾಕ್ಸಿನ್ ಹಾಕ್ಸಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್ ಇದಪ್ಪ ಜಾಣ್ತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. Thank you. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳ್ಳವ ದಿನ ಅಲ್ಲಿ ಜೋಕಾನಿ ಆತ್ಮ ಕೇಳುಗರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿಬಂತು. ಆತ್ಮೀಯ ಶ್ರೋತೃ ಬಾಂಧವರೇ, ಸ್ವತಂತ್ರ ಭಾರತಕ್ಕೀಗ 75ರ ಹರಿಯ, ಲಕ್ಷ ಲಕ್ಷ ವೀರರು ವೀರ ವನಿತೆಯರ ತ್ಯಾಗ ಬಲಿದಾನಗಳ ಫಲ ಈ ಸ್ವಾತಂತ್ರ್ಯ. ಇಡೀ ದೇಶವೇ ಬ್ರಿಟಿಷರ ವಿರುದ್ಧ